ಈ ಸಲ ಹೆಣ್ಣು ಗಂಡ ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರನ್ನು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧುವರೇ, ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಹಣ್ಣು ಹಾಗೂ ಹೂವಿನ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿಯಂತ್ರಣ. ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಆಲಿಕಟ್ಟೆ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧುವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಂಧುವರೇ, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಹಣ್ಣು ಮತ್ತು ಹೂವಿನ ಬೆಳೆಗಳಲ್ಲಿ ಕಂಡು ಬರುವ ಪ್ರಮುಖ ಕೀಟಗಳು ಯಾವುವು ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರಿನ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಗಣೇಶ್ ಹಾಲಿಕಟ್ಟೆ ಅವರು. ನಮಸ್ಕಾರ ಗಣೇಶ್ ಹಾಲಿಕಟ್ಟೆ ಅವರಿಗೆ. ನಮಸ್ಕಾರ. ನಮ್ಮ ಭಾಗದ ಒಂದು ಹಣ್ಣಿನ ಬೆಳೆಗಳಂದ್ರೆ ಒಂದು ಮುಖ್ಯವಾದದ್ದಂದ್ರೆ ಮಾವು, ನಂತರ ಪೇರ್ಲ, ಆಮೇಲೆ ಪಪ್ಪಾಯ, ದಾಳಿಂಬೆ. ಇವು ಸಾಕಷ್ಟು ತೋಟದ ಬೆಳೆಗಳಲ್ಲಿ ನೋಡಿರ್ತೇವೆ ಸಾಕಷ್ಟು. ಯಾವುದೇ ಒಂದು ಈ ಹಣ್ಣಿನ ಬೆಳೆ ಅಂದ್ರೆ ನಮ್ಗೆ ಇಳುವರಿ ಚೆನ್ನಾಗಿ ಬರಬೇಕಂದ್ರೆ ನಿರ್ವಹಣೆ ಬಹಳ ಮುಖ್ಯ. ಅಂದ್ರೆ ಈ ಕೀಟಗಳ ಇರ್ಬೋದು, ರೋಗಗಳಿರ್ಬೋದು, ಇದರ ಒಂದು ಮಾಹಿತಿ ನಮ್ಮ ರೈತರಿಗೆ ಖಂಡಿತ ಬೇಕಾಗುತ್ತೆ. ಈ ಮಾವು ತಗೊಂಡ್ರೆ ಮಾವಿನಲ್ಲಿ ಯಾವ ರೀತಿ ಕೀಟಗಳು ಬರ್ತವೆ, ಯಾವ ಸಮಯದಲ್ಲಿ ಬರ್ತವೆ, ಮತ್ತೆ ಅವುಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಿದ್ರೆ ಅವರಿಗೆ ಒಳ್ಳೆ ಇಳುವರಿ ಸಿಗುತ್ತೆ. ಇಲ್ಲಿ ಪ್ರಮುಖವಾಗಿ ಹಣ್ಣಿನ ಬೆಳೆಗಳಾದಂತಹ ಮಾವು ಇರ್ಬೋದು, ಪೇರ್ಲ, ಪಪ್ಪಾಯ ಅಥವಾ ದಾಳಿಂಬೆಯಲ್ಲಿ ಸುಮಾರಷ್ಟು ಕೀಟಗಳು ಬಾಧೆಯನ್ನ ನೀಡ್ತವೆ. ಮಾವಿನಲ್ಲಿ ಬರ್ತಕ್ಕಂಥ ಕೀಟಗಳು ಅಂದ್ರೆ ಪ್ರಮುಖವಾಗಿ ಜಿಗಿಹುಳು, ಹಾಪರ್ಸ್ ಅಂತ ಏನ್ ಕರಿತೀವಿ, ಜಿಗಿಹುಳು ಮತ್ತೆ ಹಿಟ್ಟು ತಿಗಣಿ ಬಾಧೆ ಹೆಚ್ಚಾಗಿ ಕಂಡುಬರುತ್ತೆ. ಈ ಹಾಪರ್ಸ್ ಜಿಗಿಹುಳುಗಳ ಬಾಧೆ ಸಾಮಾನ್ಯವಾಗಿ ಈ ಹೂ ಬಿಡುವ ಹಂತದಲ್ಲಿ ಇದರ ಬಾಧೆ ಪ್ರಾರಂಭವಾಗುತ್ತೆ. ಸೊ ಈ ಹೂ ಬಿಡುವ ಹಂತದಲ್ಲಿ ಇದರ ಬಾಧೆ ಈ ಪ್ರೌಢ ಹಂತ ಮತ್ತು ಈ ಅಪ್ಸರೆ ಕೀಟಗಳು ಹೂವು ಮತ್ತೆ ಎಲೆಗಳ ಮೇಲ್ಭಾಗದಲ್ಲಿ ಮತ್ತೆ ಮಗ್ಗುನಲ್ಲಿ ಇವು ರಸವನ್ನ ಹೀರ್ತವೆ. ರಸ ಹೀರೋದ್ರ ಜೊತೆಗೆ ಅಂಟಿನಂತ ಪದಾರ್ಥವನ್ನು ನೀವು ಫುಲ್ಲು ನಿಮ್ ಮಾವಿನ ಗಿಡದ ಕೆಳಗಡೆ ಹೋದಾಗ ನೀವು ಸಂಪೂರ್ಣವಾಗಿ ನೀವು ಈ ಅಂಟಿನಂತ ಒಂದು ಪದಾರ್ಥ ಬಿದ್ದಿರುತ್ತೆ ಎಲೆಗಳ ಕಾಂಡದ ಮೇಲೆ, ಎಲೆಗಳ ಮೇಲೆ ಮತ್ತೆ ಗಿಡದ ಕೆಳಗಡೆ ಮಣ್ಣಿನ ಮೇಲೆ ಕೂಡ ಬಿದ್ದಿರುತ್ತೆ. ಸೊ ಇದು ಜಿಗಿಹುಳು ಬಾಧೆಗೊಳಗಾದಂತ ಗಿಡಗಳಲ್ಲಿ ಕಂಡು ಬರ್ತಂತ ಲಕ್ಷಣಗಳು. ಮತ್ತೆ ಇನ್ನೊಂದು ಪ್ರಮುಖವಾದ ಲಕ್ಷಣ ಅಂದ್ರೆ ಹೂವಿನ ಮೊಗ್ಗುಗಳು ಮತ್ತೆ ಹೂವುಗಳು ಉದುರ್ತಾ ಇರ್ತವೆ, ಅದು ಕೂಡ ಪ್ರಮುಖವಾದಂತ ಒಂದು ಲಕ್ಷಣ ಈ ಜಿಗಿಹುಳು ಬಾಧೆಗೊಳಗಾದಂತ ಸಂದರ್ಭದಲ್ಲಿ. ಸೊ ಇದರ ಬಾಧೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ನಾವು ತಕ್ಷಣ ಹೂ ಬಿಡುವ ಹಂತದಲ್ಲಿ ಒಂದು ಮುಂಜಾಗ್ರತೆ ಕ್ರಮವಾಗಿ ಯಾವ್ದಾದ್ರು ಒಂದು ಬೇವಿನ ಜನ್ಯ ಕೀಟನಾಶಕ 5% ಪ್ರಮಾಣದಲ್ಲಿ ಸಿಂಪಡಣೆ ಮಾಡಬೇಕು ತಕ್ಷಣ. ಸೊ ನಂತರ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳಾದಂತಹ ಈ ಡೈಮೆಥೋಯೇಟ್ ಇರ್ಬೋದು, ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ನಂತೆ. ನಂತರ ಪಫ್ರೋಫೇಜಿನ್ ಅಂತ ಒಂದು ಹೊಸ ಕೀಟನಾಶಕ ಇದೆ. ಸೊ ಅದನ್ನ ನೀವು ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ನಂತೆ ಸಿಂಪಡಣೆ ಮಾಡೋದ್ರಿಂದ ಇದರ ಬಾಧೆಯನ್ನ ನೀವು ತಡೆಗಟ್ಟಬಹುದು. ಸೊ ನಂತರ ಈ ಹಿಟ್ಟು ತಿಗಣಿ, ಸೊ ಹಿಟ್ಟು ತಿಗಣೆ ಬಾಧೆನೂ ಕೂಡ ಸಾಮಾನ್ಯವಾಗಿ ಈ ಮಾವಿನಲ್ಲಿ ಕಂಡು ಬರುತ್ತೆ. ಸೊ ಈ ಹಿಟ್ಟು ತಿಗಣೆ ಇದರ ಬಾಧೆಗೊಳಗಾದಂತಹ ಗಿಡಗಳು ನೀವು ಸಾಮಾನ್ಯವಾಗಿ ಎಲೆಗಳ ಕೆಳಭಾಗದಲ್ಲಿ ಕೂತು ಈ ಹಿಟ್ಟು ತಿಗಣೆ ರಸವನ್ನ ಹೀರೋದ್ರಿಂದ ಎಲೆಗಳು ಮುದುರ್ಕೊಂಡ್ಬಿಟ್ಟು ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳನ್ನ ಉದುರ್ತವೆ. ನಂತರ ಮತ್ತೆ ನೀವು ಇವು ಈ ಅಂಟು ಪದಾರ್ಥವನ್ನ ನೋಡಬಹುದು ಎಲೆಗಳ ಕೆಳಭಾಗದಲ್ಲಿ, ಮತ್ತೆ ಬೂಸ್ಟು ಅದರ ಮೇಲೆ ಬೂಸ್ಟು ಬೆಳೆಯೋದ್ರಿಂದ ಇದು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೇಲೆ ನೇರವಾಗಿ ಪ್ರಭಾವವನ್ನು ಬೀರುತ್ತದೆ. ಇವುಗಳ ಸಂಖ್ಯೆ ಹೆಚ್ಚಾದಲ್ಲಿ ಹಣ್ಣಿನ ಮೇಲೂ ಕೂಡ ನೀವು ಇವುಗಳ ಬಾಧೆಯನ್ನು ನೋಡಬಹುದು. ಸಾಮಾನ್ಯವಾಗಿ ಇವು ಎಲೆಗಳ ಮೇಲೆ ಎಲೆಗಳು ಮತ್ತು ಎಳೆಯದಾದ ರೆಂಬೆಗಳ ಮೇಲೆ ಇವುಗಳ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಇವುಗಳ ಸಂಖ್ಯೆ ಹೆಚ್ಚಾದಲ್ಲಿ ನೀವು ಮತ್ತೆ ನೀವೇನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಇದರ ಹಣ್ಣು ಬಿಡುವ ಹಂತದವರೆಗೂ ನಿರ್ಲಕ್ಷ್ಯ ಮಾಡಿದ್ರೆ ಇವುಗಳ ಬಾಧೆ ಹಣ್ಣಿನಲ್ಲಿ ಕಂಡು ಬರುತ್ತೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಎಲೆಗಳು ಮತ್ತು ಎಳೆಯದಾದ ರೆಂಬೆಗಳ ಮೇಲೆ ಇದರ ಬಾಧೆ ಕಂಡು ಬರುತ್ತೆ. ಸೊ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಕೀಟವನ್ನ ನೀವು ಮೊದಲೇ ಹಂತದಲ್ಲಿ ಈ ಬೇವುಜನ್ಯ ಕೀಟಗಳ ಕೀಟನಾಶಕದಿಂದನೂ ಇದನ್ನು ನಿಯಂತ್ರಣ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 2-3 ಮಿಲಿಲೀಟರ್. ನಂತರ ರಸ ಇರುವ ಕೀಟಗಳಿಗೆ ಬಳಸ್ತಕ್ಕಂಥ ಕೀಟನಾಶಕಗಳಾದ ಇಮಿಡಾಕ್ಲೋಪ್ರೇಟ್ ಇರ್ಬೋದು, ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ ನಂತೆ, ಅಥವಾ ಡೈಮೆಥೋಯೇಟ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 1.7 ಮಿಲಿಲೀಟರ್ ನಂತೆ, ಅಥವಾ ಈ ಅಸ್ಟಾಮ್ಪ್ರೇಟ್ ಇರ್ಬೋದು ಅಥವಾ ಥಯಾಮೆಥಾಕ್ಸಾಮ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.2 ಗ್ರಾಮ್ ನಂತೆ ಸಿಂಪಡಣೆ ಮಾಡೋದ್ರಿಂದ ಇವುಗಳ ನಿಯಂತ್ರಣವನ್ನು ಮಾಡಬಹುದು. ಈಗ ಪೇರಳ ಒಂದು ಹಣ್ಣಿನ ಬೆಳೆಯಲ್ಲಿ ಬರುವಂತ ಒಂದು ಕೀಟಗಳು ಮತ್ತೆ ಅವುಗಳ ನಿರ್ವಹಣೆ ಬಗ್ಗೆ ಹೇಳಿ. ಪೇರಳದಲ್ಲಿ ಸಾಮಾನ್ಯವಾಗಿ ಈ ರಸ ಹೀರುವ ಕೀಟಗಳಲ್ಲಿ ಪ್ರಮುಖವಾಗಿ ಬಿಳಿ ನೊಣ ಮತ್ತು ಹಿಟ್ಟು ತಿಗಣಿ. ಸೊ ಬಿಳಿ ನೊಣದಲ್ಲಿ ಇದರಲ್ಲಿ ಪ್ರಮುಖವಾಗಿ ಸ್ಪೈರ್ಲಿಂಗ್ ವೈಟ್ ಫ್ಲೈ ಅಂತ ಏನಿದೆ ಬಂದು ಇತ್ತೀಚೆಗೆ ಬಂದಂತಹ ಕೀಟ ಅದು ರಸ ಹೀರುವ ಕೀಟ. ಸೊ ಇದರ ಬಾಧೆ ಸಾಮಾನ್ಯವಾಗಿ ತುಂಬಾ ಹೆಚ್ಚು ಕಂಡು ಬರ್ತಾ ಇದೆ. ಇದರ ಬಾಧೆ ಒಳಗಾದಾಗ ನೀವು ಎಲೆಗಳ ಕೆಳಭಾಗದಲ್ಲಿ ಒಂಥರ ಪೌಡ್ರು, ಈ ವೈಟ್ ವೈಟ್ ವೈಟ್ ತರ ಪೌಡ್ರು ನೋಡಬಹುದು. ಸೊ ಇದು ನೀವು ಹತ್ತರಿಂದ ನೋಡಿದಾಗ ಅದರ ಮೇಲೆ ನೀವು ಅಂಟು ಪದಾರ್ಥ ಮತ್ತೆ ಈ ಪ್ರೌಢ ಹಂತದ ಕೀಟಗಳು ಎಲೆ ಕೆಳಭಾಗದಲ್ಲಿ ರಸವನ್ನ ಹೀರ್ತವೆ. ಈ ಬಾಧೆ ನೀವು ನಿರ್ಲಕ್ಷಿಸಿದಾಗ ನೀವು ಇದರ ಈ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ, ರಸ ಹೀರೋದ್ರಿಂದ ಹಳದಿ ಬಣ್ಣಕ್ಕೆ ತಿರುಗಿ ಇವು ಕೆಳಗಡೆ ಬೀಳ್ತವೆ. ಮತ್ತೆ ಈ ಅಂಟು ಪದಾರ್ಥವನ್ನು ಏನು ಸ್ರವಿಸ್ತವೆ ಅದರಿಂದ ಪ್ರೌಢ ಹಂತದ ಕೀಟಗಳು ಅದು ಕಪ್ಪು ಬಣ್ಣದ ಶಿಲೀಂಧ್ರ ಕೂಡ ಬೆಳವಣಿಗೆ ಆಗುತ್ತೆ. ಇದೇ ರೀತಿ ಬೆಳೆಯೋದ್ರಿಂದ ಇದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಮೇಲೆ ನೇರವಾಗಿ ಇದರ ಪರಿಣಾಮ ಬೀರುತ್ತದೆ. ಇದು ಬಿಳಿ ನೊಣ ಇರ್ಬೋದು ಅಥವಾ ಹಿಟ್ಟು ತಿಗಣಿ, ಎರಡರಲ್ಲೂ ಕೂಡ ನೀವು ಈ ಕಪ್ಪು ಬಣ್ಣದ ಶಿಲೀಂಧ್ರವನ್ನ ನೀವು ನೋಡಬಹುದು. ಸೊ ಈ ಎರಡು ಕೀಟಗಳು ಬಾಧೆ ಕಂಡು ಬಂದಲ್ಲಿ ಇವುಗಳ ನಿಯಂತ್ರಣಕ್ಕಾಗಿ ನೀವು ಇಮಿಡಾಕ್ಲೋಪ್ರಿಡ್ ಇರುವುದು 0.5 ml ಅಂತೆ ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಪಿಪ್ರೋನಿಲ್ ರಿಜೆಂಟ್ ಅಂತ ಏನ್ ಬರುತ್ತೆ ಅದು ಪ್ರತಿ ಲೀಟರ್ ನೀರಿಗೆ 1 ml, ಅಥವಾ ಡೈಮಿಥೇಟ್ ಇರ್ಬೋದು 1.7 ml ಅಂತೆ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ಇವುಗಳನ್ನ ನಿಯಂತ್ರಣದಲ್ಲಿ ತರಬಹುದು. ಮತ್ತೆ ರಸ ಹೀರುವ ಕೀಟಗಳಲ್ಲದೇನೆ ಈ ಕಾಯಿ ಕೊರಕದ ಬಾಧೆಯನ್ನು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಇದರ ಬಾಧೆ ಸಾಮಾನ್ಯವಾಗಿ ಹೂ ಬಿಡುವ ಹಂತದಲ್ಲಿ ಪ್ರಾರಂಭವಾಗುತ್ತೆ. ನಂತರ ಮೊದಲನೇದಾಗಿ ಹೂವಿನ ಮೊಗ್ಗಿನ ಮೇಲೆ ತಿಂತವೆ, ಮತ್ತೆ ನಂತರ ಕಾಯಿ ಪ್ರಾರಂಭವಾದ ತಕ್ಷಣ ಕಾಯಿಗಳ ಮೇಲೆ ಹೋಗಿ ರಂಧ್ರ ಕೊರೆದು ಒಳಗಡೆ ಸೇರಿ ತಿಂತವೆ. ಈ ಕಾಯಿ ಕೊರಕವನ್ನ ನೀವು ತತ್ತಿ ಹಂತದಲ್ಲಿ ಇದ್ದಾಗಲೇ ನೀವು ಇದನ್ನ ನಿಯಂತ್ರಣ ಮಾಡಬೇಕು. ಒಂದು ಸಾರಿ ಇದು ಹಣ್ಣನ್ನ ಕೊರೆದು ಒಳಗಡೆ ಸೇರ್ಕೊಂತ ಅಂದ್ರೆ ಇದು ತುಂಬಾ ಕಷ್ಟ ಆಗುತ್ತೆ ಇದು ನಿಯಂತ್ರಣ ಮಾಡ್ಲಿಕ್ಕೆ. ಸೊ ಈ ತತ್ತಿ ಹಂತದಲ್ಲೇ ನೀವು ಪ್ರಮುಖವಾಗಿ ತತ್ತಿ ನಾಶಕಗಳಾದಂತಹ ಕ್ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರೊಪನ ಪಾಸ್ ಇರ್ಬೋದು ಇವನ್ನ ಪ್ರತಿ ಲೀಟರ್ ನೀರಿಗೆ 2 ml ಸಿಂಪಡಣೆ ಮಾಡಿ ಇವ ತತ್ತಿ ಹಂತದಲ್ಲಿ ಇವನ್ನ ಕೊಂದಾಕ್ಬೇಕು. ನಂತರದ ಹಂತದಲ್ಲಿ ಯಾವ್ದಾದ್ರು ಈ ಸ್ಪರ್ಶ ಕೀಟನಾಶಕಗಳು ಆದಂತಹ ಈ ಕೊರಾಜಿನ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.5 ml ಸಿಂಪಡಣೆ ಮಾಡಿ ನೀವು ಇದನ್ನ ನಿಯಂತ್ರಣದಲ್ಲಿ ತರಬೇಕು. ಮೊದಲನೇ ಹಂತದಲ್ಲಿ ನೀವು ಬಾಧೆಯಲ್ಲಿ ಕಂಡು ಬರುತ್ತೆ, ಅವ ತಕ್ಷಣ ನೀವು ಈ ಹಣ್ಣುಗಳು ಗಿಡಗಿಡ ಕೆಳಗಡೆ ಬಿದ್ದಿರ್ತವೆ, ಅವನ್ನ ನೋಡಿದಾಗ ನೀವು ಸಣ್ಣ ಸಣ್ಣ ರಂಧ್ರಗಳನ್ನ ನೋಡಬಹುದು. ಸೊ ಅವನ್ನ ನೀವೆಲ್ಲ ಆರಿಸ್ಬಿಟ್ಟು ಹೊರಗಡೆ ಬಿಸಾಕ್ಬೇಕು. ಸೊ ನೀವು ಅವ್ನು ಬಿಡೋದ್ರಿಂದ ಮತ್ತೆ ಅದು ಒಳಗಡೆ ಮರಿ ಹುಳು ಇದ್ದು ನಂತರ ಕೋಶಾವಸ್ಥೆ ಹೋಗಿ ನಂತರ ಅದು ಹೊರ ಬಂದು ಮತ್ತೆ ಅದ್ರ ಬಾಧೆಯನ್ನ ಪ್ರಾರಂಭ ಮಾಡುತ್ತೆ. ಸೊ ಅದಕ್ಕೆ ನೀವು ತಕ್ಷಣ ಅವನ್ನೆಲ್ಲ ಆರಿಸಿ ಹೊರಗಡೆ ತೆಗೆದಾಕ್ಬೇಕು. ನಮ್ಮ ರೈತರು ಈ ಪಪ್ಪಾಯನ ಬಹಳಷ್ಟು, ಒಂದು ವೇಳೆ ಯಾರನ್ನ ಪಪ್ಪಾಯ ಬೆಳಿಬೇಕಂದ್ರೆ ಎಕರೆಗಟ್ಟಲೆ ಬೆಳೀತಾರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ, ಆಮೇಲೆ ಅದನ್ನೆಲ್ಲ ಬೇರೆ ಬೇರೆ ಕಡೆ ಮಾರ್ಕೆಟ್ಗೆಲ್ಲ ಕಳಿಸಿರ್ತಾರೆ. ಒಂದು ಪಪ್ಪಾಯ ಬೆಳೆದಂತ ರೈತರಿಗೆ ಅಲ್ಲಿ ಆ ಪಪ್ಪಾಯ ಬೆಳೆಯಲ್ಲಿ ಯಾವ ರೀತಿ ಕೀಟಗಳು ಬರ್ತವೆ ಮತ್ತೆ ಅವುಗಳ ಒಂದು ನಿರ್ವಹಣೆ ಯಾವ ರೀತಿ ಮಾಡಿದ್ರೆ ಅವರ ಒಂದು ಇಳುವರಿಗೆ ತಕ್ಕ ಬೆಲೆ ಸಿಗಬಹುದು ಅಂತ ನಾವು ಹೇಳ್ಬೋದು, ಹೇಗೆ ನಿರ್ವಹಣೆ ಮಾಡಬೇಕು? ಸಾಮಾನ್ಯವಾಗಿ ಪಪ್ಪಾಯ ಯಾವುದೇ ತಳಿ ಇರ್ಬೋದು, ಸೊ ನೀವು ಮೊದಲನೇ ಹಂತದಲ್ಲಿ ಈ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳಂದ್ರೆ ಪಪ್ಪಾಯದಲ್ಲಿ ರಸ ಹೀರುವ ಕೀಟಗಳು, ರಸ ಹೀರುವ ಕೀಟಗಳು ಮತ್ತೆ ಈ ಹಣ್ಣು ನೊಣಗಳು. ಸೊ ಈ ರಸ ಹೀರುವ ಕೀಟಗಳನ್ನ ನೀವು ನಿಯಂತ್ರಣದಲ್ಲಿ ಇಡಬೇಕು ಅಥವಾ ಬರದಂಗೆ ತಡಿಬೇಕು ಅಂದ್ರೆ ಮುಂಜಾಗ್ರತೆಯಾಗಿ ನೀವು ಮೊಟ್ಟ ಮೊದಲನೇದಾಗಿ ನೀವು ಯಾವ ಪ್ರದೇಶವನ್ನ ಆಯ್ಕೆ ಮಾಡ್ತೀರಿ ಒಂದು ಪಪ್ಪಾಯವನ್ನು ಬೆಳಿಲಿಕ್ಕೆ, ಅದರ ಸುತ್ತಮುತ್ತಲಿಗೂ ಸುಮಾರು ಅಟ್ ಲೀಸ್ಟ್ 1-3 km ಯಾವುದೇ ತರಕಾರಿ ಬೆಳೆಗಳಾದಂತಹ ಈ ಟೊಮ್ಯಾಟೊ ಇರ್ಬೋದು ಅಥವಾ ಮೆಣಸಿನಕಾಯಿ ಇರ್ಬೋದು, ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಸೊ ಇವುಗಳೇನಾದ್ರು ತರಕಾರಿ ಬೆಳೆಗಳು ಏನಾದ್ರು ಸುತ್ತಮುತ್ತ ಇದ್ರೆ ಈ ರಸ ಹೀರುವ ಕೀಟಗಳ ಬಾಧೆ ಪಪ್ಪಾಯದ ಮೇಲೆ ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತು ಈ ರಸ ಹೀರುವ ಕೀಟಗಳು ಈ ರಸವನ್ನ ಹೀರಿ ನೇರವಾಗಿ ಪರಿಣಾಮ ಬೀರೋದಲ್ದೇನೆ ಇವು ಕೆಲವೊಂದು ರೋಗಗಳನ್ನು ಕೂಡ ಇವು ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪಸರಿಸ್ತಾವ ಅಂದ್ರೆ ಟ್ರಾನ್ಸ್ಮಿಟ್ ಮಾಡ್ತಾವ. ಅದಕ್ಕೆ ನೀವು ಪಪ್ಪಾಯ ನಿಮ್ಮ ತಾಕಿನ ಸುತ್ತಮುತ್ತಲು ಈ ಯಾವ್ದಾದ್ರು ಈ ತರಕಾರಿ ಬೆಳೆಗಳು ಇದಾವಿಲ್ಲ ಅಂತ ನೀವು ಮೊದಲು ನೋಡಬೇಕು. ಸೊ ಒಂದು ವೇಳೆ ತರಕಾರಿ ಬೆಳೆಗಳು ಇದ್ದ ಪಕ್ಷದಲ್ಲಿ ನೀವು ಈ ನಾಟಿ ಮಾಡಿದ ತಕ್ಷಣ ಪಪ್ಪಾಯನ ಸುಮಾರು 1-3 ತಿಂಗಳು ಆದ ತಕ್ಷಣನೇ ನೀವು ಸಾಧ್ಯವಾದ್ರೆ ಸುತ್ತಲಿಗೂ ಒಂದು ಜಾಲರಿ ತರ ಬಟ್ಟೆನ ನೀವು ಸುತ್ತಲಿಗೂ ಹಾಕ್ಬೇಕಾಗತ್ತೆ ಒಂದ್ ರೌಂಡ್, ಒಂದು ಅಟ್ಲೀಸ್ಟ್ ಸುಮಾರು 7-8 ft ಹೈಟ್. ಯಾಕಂದ್ರೆ ಈ ಸಾಮಾನ್ಯವಾಗಿ ಪಕ್ಕದಲ್ಲಿ ಏನಾದ್ರು ತರಕಾರಿ ಬೆಳೆಯುತ್ತೆ ಅಂದ್ರೆ ಅವು ಮೂಮೆಂಟ್ ಇದಕ್ಕೆ ನಮ್ಮ ಪಪ್ಪಾಯ ಬೆಳೆಗೆ ಸಾಮಾನ್ಯವಾಗಿರುತ್ತೆ. ಸೊ ಅವುಗಳನ್ನ ತಡಿಲಿಕ್ಕೆ ನೀವು ಸುತ್ತಲಿಗೂ ಬಲೆಯನ್ನ ಹಾಕ್ಬೇಕು ಹೊಲದ ಸುತ್ತಲಿಗೂ ಸಾಧ್ಯವಾದ್ರೆ. ಸೊ ನಂತರ ಪ್ರಮುಖವಾಗಿ ಬಿಳಿ ನೊಣ ಇರ್ಬೋದು ಅಥವಾ ಥ್ರಿಪ್ಸ್ ಇರ್ಬೋದು ಅಥವಾ ಹಿಟ್ಟು ತಿಗಣಿ ಇರ್ಬೋದು, ಹೂ ಬಿಡುವ ಹಂತದಲ್ಲಿ ಇವು ಏನು ಒಂದು ಇವುಗಳ ಬೆಳವಣಿಗೆ ಸುಮಾರು 3-4 ತಿಂಗಳು ಆದ ತಕ್ಷಣ ನೀವು ಮೊಟ್ಟ ಮೊದಲನೇದಾಗಿ ಬೆಳೆ ಎಷ್ಟು ಹೈಟ್ ಇರುತ್ತೆ ಅದ್ರ ಮೇಲೆ 1 m ಹೈಟ್ ನಷ್ಟು ಈ ನೀಲಿ ಬಣ್ಣದ ಇರ್ಬೋದು ಅಥವಾ ಹಳದಿ ಬಣ್ಣದ ಈ ಅಂಟಿನ ಬಲೆಗಳನ್ನ ನೀವು ನಿಲ್ಲಿಸ್ಬೇಕು. ಸೊ ಈ ಒಂದು ಮಾಡೋದ್ರಿಂದ ನೀವು ಸುಮಾರು 1% 50% ಈ ರಸ ಇರುವ ಕೀಟಗಳನ್ನ ಬಾಧೆಯನ್ನ ನೀವು ಕಡಿಮೆ ಮಾಡಬಹುದು. ಸೊ ಈ ಎಲ್ಲ ಪ್ರೌಢ ಹಂತದ ಕೀಟಗಳು ಥ್ರಿಪ್ಸ್ ಇರ್ಬೋದು ಅಥವಾ ಬಿಳಿ ನೊಣಗಳದು ಎಲ್ಲ ಬಂದು ಅಂಟಿಗೆ ಅಂಟ್ಕೊಂಡ್ಬಿಟ್ಟು ನೀವು ಅವನ್ನ ಸಾಯಿಸಬಹುದು. ಸೊ ನಂತರ ನೀವು ಪ್ರತಿ 15 ದಿನಕ್ಕೊಮ್ಮೆ ಯಾವ್ದಾದ್ರು ಈ ಬೇವು ಜನ್ಯ ಕೀಟನಾಶಕ ಇರ್ಬೋದು 5% ಪ್ರಮಾಣದಲ್ಲಿ ಪ್ರತಿ ಲೀಟರ್ ನೀರಿಗೆ 5 ಮಿಲಿಲೀಟರ್ ನಂತೆ, ಅಥವಾ ಇಮಿಡಾಕ್ಲೋಪ್ರಿಡ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 5.5 ml ನಂತೆ, ಅಥವಾ ಅಸ್ಟಾಂಪ್ರಿಡ್ ಇರ್ಬೋದು ಅಥವಾ ಥೈಮೆಥಾಕ್ಸಿಮ್ ಇರ್ಬೋದು 0.2 gram ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ಈ ರಸ ಹೀರುವ ಬಾಧೆಯನ್ನ ನೀವು ತಡೆಗಟ್ಟಬಹುದು. ಒಂದು ಕಾಲಕ್ಕೆ ದಾಳಿಂಬೆ ಸಾಕಷ್ಟು ಬೆಳೀತಿದ್ರು. ಪ್ರತಿಯೊಬ್ಬರು ಯಾರಾದ್ರೂ ರೈತರು ನೋಡಿ ಇಲ್ಲ ನಾವು ದಾಳಿಂಬೆ ಹಾಕ್ತೀವಿ ದಾಳಿಂಬೆ ಹಾಕ್ತೀವಿ ಅಂತ ಅಂದ್ರೆ ಆ ಒಂದು ಸಮಯ ಇತ್ತು. ಆದ್ರೆ ಅದು ಕೆಲವೇ ದಿನಗಳಲ್ಲಿ ಅದರ ಏನೋ ಒಂದು ಕೀಟದ ಬಾಧೆಯಿಂದ ಇದಾಗಿ ಸಾಕಷ್ಟು ದಾಳಿಂಬೆ ಬೆಳೆಗೆ ಹಾಳಾಗಿ ಬಹಳಷ್ಟು ನಮ್ಮ ರೈತರು ದಾಳಿಂಬೆ ಬೆಳೆಯೋದನ್ನೇ ಬಿಟ್ಟುಬಿಟ್ರು. ಈಗ ಅಲ್ಲಿ ಇಲ್ಲಿ ದಾಳಿಂಬೆ ಬೆಳೆಯೋದನ್ನ ನಾವು ನೋಡಿದ್ದೀವಿ. ಈ ದಾಳಿಂಬೆ ಬೆಳೆಯಂತ ನಮ್ಮ ರೈತರಿಗೆ ಅದರಲ್ಲಿ ಯಾವ ರೀತಿಯ ಕೀಟಗಳು ಕಾಡ್ತವೆ ಮತ್ತೆ ಅವುಗಳ ಒಂದು ನಿರ್ವಹಣೆ ಹೇಳಿದ್ರೆ ಅವರಿಗೆ ಅನುಕೂಲ ಆಗುತ್ತೆ? ದಾಳಿಂಬೆಯಲ್ಲಿ ಪ್ರಮುಖವಾಗಿ ಕೀಟಗಳ ಬಾಧೆ ಈ ಚಾಟ್ನಿ ಏನ್ ಮಾಡ್ತಾರೆ, ದಾಳಿಂಬೆಯಲ್ಲಿ ಚಾಟ್ನಿ ಮಾಡಿ ನಂತರ ಈ ಹೊಸ ಚಿಗುರು ಏನ್ ಬರುತ್ತಲ್ಲ, ಸೊ ಆ ಹಂತದಲ್ಲಿ ಇವುಗಳ ಬಾಧೆ ಪ್ರಾರಂಭವಾಗ್ತದೆ. ಈ ಹೊಸ ಚಿಗುರು ಬಂದಾಗ ಈ ಸಾಮಾನ್ಯವಾಗಿ ಈ ರಸ ಹೀರ ಕೀಟಗಳಾದಂತಹ ದಾಳಿಂಬೆಯಲ್ಲಿ ಥ್ರಿಪ್ಸ್ ನುಸಿ ಇರ್ಬೋದು ಅಥವಾ ಸಸ್ಯನ ಇರ್ಬೋದು ಅಥವಾ ಹಿಟ್ಟು ತಿಗಣೆ ಇರ್ಬೋದು, ಈ ಪ್ರಮುಖವಾಗಿ ಬರ್ತಕ್ಕಂಥ ರಸ ಇರುವ ಕೀಟಗಳು. ಈ ಕೀಟಗಳು ಸಾಮಾನ್ಯವಾಗಿ ಎಳೆಯ ಎಲೆಗಳು ಮತ್ತೆ ತುದಿಯಲ್ಲಿ ಹೊಸದಾಗಿ ಏನ್ ಚಿಗುರು ಬಂದಿರುತ್ತಲ್ಲ, ಸೊ ಅವನ್ನ ಜಾಸ್ತಿ ಅವು ಅದ್ರ ಮೇಲೆ ಜಾಸ್ತಿ ಕಂಡು ಬರ್ತವೆ. ಯಾಕಂದ್ರೆ ಹಳೆಯದಾದ ಎಲೆಗಳ ಮೇಲೆ ಇದರ ಬಾಧೆ ಕಡಿಮೆ ಇರುತ್ತೆ, ಯಾಕಂದ್ರೆ ಅಲ್ಲಿ ಈ ಶುಗರ್ ಕಂಟೆಂಟ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಲ್ಲಿ, ಅದಕ್ಕೆ ಅವು ಅಲ್ಲಿ ಜಾಸ್ತಿ ಇದಾಗ್ತವೆ. ಸೊ ಅವೆಲ್ಲ ರಸ ಇರೋದ್ರಿಂದ ರಸ ಹೀರಿ ಒಂಥರ ಈ ಕಪ್ಪು ಬಣ್ಣದ ಇದು ಜೋನಿ ಅಂಟು ಅಂಟು ಅಂಟು ಪದಾರ್ಥವನ್ನು ನೀವು ಎಲೆಗಳ ಮೇಲೆ ನೋಡಬಹುದು ಅಥವಾ ಕಾಂಡದ ತುದಿಗಳಲ್ಲಿ ನೋಡಬಹುದು. ಸೊ ಈ ರೀತಿ ಆಗೋದ್ರಿಂದ ಬೆಳವಣಿಗೆ ಗಣನೀಯ ಪ್ರಮಾಣದಲ್ಲಿ ಕುಂಠಿತ ಆಗ್ತದೆ. ನಂತರ ಇವು ಹೂ ಬಿಟ್ಟ ತಕ್ಷಣ ಹೂವಿನ ಮೇಲೆ ಹೋಗ್ತವೆ, ಹೂವಿನ ಮೇಲೆ ಹೋಗಿ ರಸ ಇರೋದ್ರಿಂದ ಹೂಗಳು ಒಣಗಿ ಕ್ರಮೇಣ ಹೂವುಗಳು ಉದುರಿಕೆ ಪ್ರಾರಂಭ ಆಗ್ತವೆ. ನಂತರ ನೀವು ಇನ್ನೂ ನಿರ್ಲಕ್ಷ್ಯ ಮಾಡಿದಲ್ಲಿ ಹಣ್ಣುಗಳಾದಲ್ಲಿ ಹಣ್ಣುಗಳ ಮೇಲೆ ಇವುಗಳ ಬಾಧೆ ಕಂಡು ಬರುತ್ತೆ. ಥ್ರಿಪ್ಸ್ ನುಸಿ ಬಾಧೆ ಕಂಡಾಗ ನೀವು ಬಿಳಿ ಬಣ್ಣದ ಈ ಮಚ್ಚೆಗಳು ಲೈನ್ ಗೆರೆಗಳನ್ನು ನೋಡಬಹುದು, ಅದು ಥ್ರಿಪ್ಸ್ ಒಳಗಾದಂತ ಅವುಗಳ ಹಣ್ಣಿನ ಗಾತ್ರನು ಕೂಡ ತುಂಬಾ ಕಡಿಮೆ ಆಗುತ್ತೆ. ಸೊ ಈ ರಸಗಳು ಬಾಧೆ ನೀವು ಮುಂಜಾಗ್ರತಾ ಕ್ರಮವಾಗಿ ಈ ಚಾಟ್ನಿ ಮಾಡಿದ ನಂತರ ಹೊಸ ಚಿಗುರು ಬಂದ ತಕ್ಷಣನೇ ನೀವು ಯಾವ್ದಾದ್ರು ಒಂದು ಬೇವುಜನ್ಯ ಕೀಟನಾಶಕ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಈ ರಸ ಇರುವ ಕೀಟಗಳಿಗೆ ಯೂಸ್ ಮಾಡುವಂತ ಅಂತರ್ವ್ಯಾಪಿ ಕೀಟನಾಶಕ ಆದಂತ ಡೈಮೆಥೈಲೇಟ್ ಇರ್ಬೋದು ಅಥವಾ ದಿ ಕ್ಲೋರೋಪೈರಿಪಾಸ್ ಇರ್ಬೋದು 2 ಪ್ರತಿ ಲೀಟರ್ನಿಗೆ 2 ಮಿಲಿಲೀಟರ್ನಂತೆ, ಅಥವಾ ಇಮಿಡಾಕ್ಲೋಪ್ರೇಟ್ ಇರ್ಬೋದು 1 ಲೀಟರ್ನಿಗೆ 1/2 ml ಸಿಂಪಡಣೆ ಮಾಡೋದ್ರಿಂದ ಇವುಗಳ ಸಂಖ್ಯೆ ಹೆಚ್ಚಾಗದಂತೆ ನೀವು ತಡೆಯಬಹುದು. ಸೊ ನಂತರ ಹಣ್ಣು ಬಿಟ್ಟ ತಕ್ಷಣ ಬರತಕ್ಕಂಥ ಕೀಟಗಳಂತೆ ಹಣ್ಣಿನ ಹಂತದಲ್ಲಿ ಹಣ್ಣಿನ ರಸ ಹೀರುವ ಕೀಟ, ಅದನ್ನ ನಾವು ಫ್ರೂಟ್ ಸಕಿಂಗ್ ಮಾತ್ ಅಂತ ಏನ್ ಕರಿತೀವಿ, ಹಣ್ಣಿನ ರಸ ಇರುವ ಕೀಟ. ಇದು ಸಾಮಾನ್ಯವಾಗಿ ಚಲನವಲನ ರಾತ್ರಿಯಲ್ಲಿ ಮಾತ್ರ ಇರುತ್ತೆ ಈ ರಸ ಇರುವ ಕೀಟಗಳು. ಸೊ ಇವು ರಾತ್ರಿ ಹಂತದಲ್ಲಿ ಪತಂಗಗಳು ಬಂದು ಹಣ್ಣಿನ ಮೇಲೆ ಕೂತು ಅವುಗಳ ಮೂತಿಯಿಂದ ಹಣ್ಣನ್ನು ಚುಚ್ಚಿ ಅವುಗಳನ್ನ ರಸ ಹೀರೋದ್ರಿಂದ ಹಣ್ಣುಗಳು ಅವು ಯಾವ ಜಾಗದಲ್ಲಿ ಅವು ರಸ ಹೀರುತ್ತವೆ ಅಲ್ಲಿ ಕಂದು ಬಣ್ಣಕ್ಕೆ ತಿರುಗಿ ಅದು ಕೊಳಿಲಿಕ್ಕೆ ಪ್ರಾರಂಭವಾಗುತ್ತೆ, ನಂತರ ಹಣ್ಣುಗಳು ಉದುರುತ್ತವೆ. ಸೊ ಇವುಗಳ ಆಕ್ಟಿವಿಟಿ ರಾತ್ರಿ ಸಮಯದಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡು ಬರೋದ್ರಿಂದ ನೀವು ರಾತ್ರಿ ಸಮಯದಲ್ಲಿ ಈ ಬೆಳಕಿನ ಬಲೆಗಳನ್ನ ಅಳವಡಿಸೋದ್ರಿಂದ ಈ ಪ್ರೌಢ ಹಂತದ ಪತಂಗಗಳನ್ನ ನೀವು ಅಟ್ರಾಕ್ಟ್ ಮಾಡಿ ನೀವು ಅವನ್ನ ಸಾಯಿಸಬಹುದು. ಆಮೇಲೆ ನೀವು ಪ್ಲಾಟ್ ನಲ್ಲಿ ಕಳೆಗಳು ಇಲ್ಲದಂತೆ ನೋಡಬಹುದು, ಯಾಕಂದ್ರೆ ಇವು ಈ ಹಣ್ಣಿನ ರಸ ಇರುವ ಕೀಟಗಳು ಏನಿರ್ತಾವಲ್ಲ ಅವು ಮೊದಲನೇದಾಗಿ ಈ ಕಳೆಗಳ ಮೇಲೆ ತತ್ತಿಯನ್ನ ಇಟ್ಟು ಅದರಿಂದ ಮರಿ ಹೊರಬರಂತಹ ಮರಿಗಳು ಆಮೇಲೆ ಪ್ರೌಢ ಹಂತ ಆಮೇಲೆ ಇವು ಈ ದಾಳಿಂಬೆ ಗಿಡಕ್ಕೆ ಬಾಧೆಗಳನ್ನ ಸ್ಟಾರ್ಟ್ ಮಾಡ್ತವೆ. ಅದಕ್ಕೆ ಬೆಳೆಗಳ ಒಳಗಡೆ ಇರ್ಬೋದು ಅಥವಾ ಸುತ್ತಮುತ್ತಲು ಎಲ್ಲಿ ನೀವು ಕಳೆಗಳು ಇರದಂತೆ ನೋಡಿಕೊಳ್ಬೇಕು. ನಿಮ್ಗೆ ಏನಾದ್ರು ಸಾಧ್ಯವಾಗಿದ್ರೆ, ನಿಮ್ ಪ್ಲಾಟ್ ಏನಾದ್ರು ಚಿಕ್ಕದಾಗಿದ್ರೆ ಇದು ಎಲ್ಲಾ ರೈತರಿಗೂ ಮಾಡಕ್ ಆಗಲ್ಲ, ಕಷ್ಟ ಆಗುತ್ತೆ. ಈ ಬಲೆಯನ್ನ ನೀವು ಸುತ್ತಲಿಗೂ ಹೊಲದ ಮೇಲೆ ಸುತ್ತಲಿಗೂ ಹಾಕ್ಬೋದು. ಇದರಿಂದ ನೀವು ಈ ಪತಂಗಗಳು ರಾತ್ರಿ ಸಮಯದಲ್ಲಿ ನಿಮ್ಮ ಹೊಲಕ್ಕೆ ಬರಲಂಗೆ ನೀವು ತಡೆಗಟ್ಟಬಹುದು. ನಂತರ ಈ ಪ್ರತಿಯೊಂದು ಹಣ್ಣಿಗೆ ಈ ಬ್ರೌನ್ ಕಲರ್ ಏನ್ ಬಟರ್ ಪೇಪರ್ ಬರುತ್ತಲ್ಲ ಆ ಪೇಪರ್ ಬ್ಯಾಗ್ ಅನ್ನು ಕೂಡ ಹಾಕೋದ್ರಿಂದ ಇದು ಕಷ್ಟ ಆಗುತ್ತೆ. ಆದ್ರೂ ಇವುಗಳನ್ನ ನಿಯಂತ್ರಣವನ್ನ ನೀವು ಈ ರೀತಿ ಮಾಡೋದ್ರಿಂದ ನೀವು ನಿಯಂತ್ರಣ ತಡೆಗಟ್ಟಬಹುದು. ನಂತರ ಹಣ್ಣು ಕೊರಕ, ಇದು ಎಲೆಗಳ ಮೇಲ್ಭಾಗದಲ್ಲಿ ಬಂದು ತತ್ತೆ ಇಡುತ್ತೆ ಹೆಣ್ಣು ಪತಂಗ. ನಂತರ ಬರ್ತಕ್ಕಂಥ ಮರಿ ಹುಳುಗಳು ನೇರವಾಗಿ ಹಣ್ಣಿನ ಒಳಗಡೆ ರಂಧ್ರ ಕೊರೆದು ಸೇರ್ಕೊಂಡ್ಬಿಟ್ಟು ಒಳಗಡೆ ಹಣ್ಣನ್ನೆಲ್ಲ ತಿಂತವೆ. ತಿನ್ನೋದ್ರಿಂದ ನೀವು ಇದೇನು ಬಾಧೆ ಏನಾದ್ರು ಮಳೆಗಾಲದಲ್ಲಿ ಇದ್ರ ಬಾಧೆ ಕಂಡು ಬಂದಲ್ಲಿ ಹಣ್ಣುಗಳು ಕೊಳೆಯೋದನ್ನು ಕೂಡ ನೀವು ನೋಡಬಹುದು. ಮತ್ತೆ ಹಣ್ಣುಗಳು ಉದುರುತ್ತವೆ ಕೆಳಗಡೆ, ಸೊ ಅವು ಹಣ್ಣು ಇನ್ನ ಪಕ್ವಗಳಿಂದ ಹಣ್ಣಾಗ್ಲಿಕ್ಕಿನ ಮುಂಚೆನೆ ಅವು ಕೆಳಗಡೆ ಬಿದ್ದು ಉದುರುತ್ತವೆ. ಸೊ ಈ ರೀತಿ ನೀವು ಕಂಡು ಬಂದಲ್ಲಿ ತಕ್ಷಣ ಅವನ್ನೆಲ್ಲ ಆರಿಸ್ಬಿಟ್ಟು, ಒಳಗಡೆ ಮರಿ ಹುಳು ಇರುತ್ತೆ ಅವನ್ನೆಲ್ಲ ಆರಿಸ್ಬಿಟ್ಟು ನೀವು ಹೊರಗಡೆ ಹಾಕಿ ಅವನ್ನ ಸಾಯಿಸ್ಬೇಕು ಅಥವಾ ಎಲ್ಲ ಮಣ್ಣಲ್ಲಿ ಮುಚ್ಚಾಕ್ಬೇಕು. ನೀವೇನಾದ್ರು ಹಾಗೆ ಬಿಟ್ರೆ ಹೊಲದಲ್ಲಿ ಮಾತ್ರ ಮರಿಹುಳು ನಂತರ ಕೋಶಾವಸ್ಥೆ ಹೋಗಿ ಕೋಶಾವಸ್ಥೆಯಿಂದ ಪತಂಗ ಹೊರಬಂದು ಮತ್ತೆ ಅವುಗಳ ಬಾಧೆ ಮುಂದಿನ ಸೀಸನ್ನಲ್ಲಿ ಮತ್ತೆ ಕಂಡು ಬರುತ್ತೆ. ಸೊ ಇವು ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆ. ನಮ್ಮ ಭಾಗದಲ್ಲಿ ಅಂದರೆ ಚಿತ್ರದುರ್ಗ ದಾವಣಗೆರೆ ಸುತ್ತಮುತ್ತಲ ಬೆಳೆಯಂಥ ಕೆಲವು ಹೂವಿನ ಬೆಳೆಗಳಂದರೆ ಸೇವಂತಿಗೆ ಹೆಚ್ಚಿಗೆ ಬೆಳೀತಾರೆ, ಅದು ಬಿಟ್ಟರೆ ಈ ಮಲ್ಲಿಗೆ ಮತ್ತು ಕಾಕಡೆ ಇಂಥವೆಲ್ಲ ಬೆಳೀತಿರ್ತಾರೆ. ಈ ಹೂವಿನ ಬೆಳೆಗಳಲ್ಲಿ ಯಾವ ರೀತಿಯ ಕೀಟಗಳು ಬರ್ತವೆ ಮತ್ತು ಅವುಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಿದರೆ ಅವರಿಗೆ ಒಳ್ಳೆಯ ಇಳುವರಿ ಸಿಗುತ್ತೆ ಮತ್ತು ದರದ ಮೇಲೆ ಯಾವುದೇ ಒಂದು ಪರಿಣಾಮ ಬೀರೋದಿಲ್ಲ, ಅಂದರೆ ಒಳ್ಳೆಯ ದರ ಸಿಗುತ್ತೆ ಅಂತ ನಾವು ಹೇಳ್ಬೋದು. ಯಾವ ರೀತಿ ಕೀಟಗಳು ಇಲ್ಲಿ ಕಾಣಿಸ್ಕೊಳ್ತವೆ? ಸೊ ಹೂವಿನ ಬೆಳೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಸೇವಂತಿಗೆ ಮತ್ತು ಮಲ್ಲಿಗೆಯನ್ನು ಹೆಚ್ಚು ಹೆಚ್ಚು ರೈತರು ಬೆಳೀತಿದ್ದಾರೆ. ಸೊ ಇದರಲ್ಲಿ ಸೇವಂತಿಗೆಯಲ್ಲಿ ಮೊದಲನೇದಾಗಿ ಈ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳಂದರೆ ಥ್ರಿಪ್ಸ್ ನುಸಿ ಇರ್ಬೋದು, ಬಿಳಿ ನೊಣ ಇರ್ಬೋದು, ಮತ್ತು ಈ ಮೊಗ್ಗು ಕೊರಕ ಅಥವಾ ಹೆಲಿಯೋತಿಸ್ ಅಂತ ಏನಂತೀವಿ. ಸೊ ಇದರ ಬಾಧೆ ತುಂಬ ಹೆಚ್ಚಾಗ್ತಾ ಇದೆ. ಸೊ ಇದರಲ್ಲಿ ಮೊದಲನೇದಾಗಿ ಥ್ರಿಪ್ಸ್ ನುಸಿ ಈ ಒಳಗಾದಂತಹ ಗಿಡಗಳಲ್ಲಿ ನೀವು ಸಾಮಾನ್ಯವಾಗಿ ಸಾಕಷ್ಟು ರೈತರು ಇದರ ಬಾಧೆ ಒಳಗಾಗಿದ್ದು ಯಾರಿಗೂ ಗೊತ್ತೇ ಆಗಲ್ಲ, ಯಾಕಂದ್ರೆ ಅವು ತುಂಬಾ ಅತಿ ಚಿಕ್ಕದಾದಂತಹ ಕೀಟಗಳು, ನೀವು ಬರಿಗಣ್ಣಿಂದ ನೋಡಕ್ ಆಗೋದಿಲ್ಲ. ನೀವು ಏನಾದ್ರು ಲೆನ್ಸ್ ಹಿಡ್ಕೊಂಡು ನೋಡಿದ್ರೆ ನೋಡಬಹುದು, ಬರಿಗಣ್ಣಿಂದ ಅವು ಕಾಣೋದಿಲ್ಲ, ತುಂಬಾ ಚಿಕ್ಕದಾಗಿರ್ತವೆ. ಮತ್ತೆ ಅವು ಸೇಮ್ ಈ ರೆಕ್ಕೆ ಯಾವ ಕಲರ್ ಇರುತ್ತೆ ಅದೇ ಕಲರ್ ಇಂದ ಅವನ್ನ ನೀವು ನೋಟಿಸ್ ಮಾಡಕ್ ಆಗೋದಿಲ್ಲ. ಒಂದು ಸರಿ ಅವು ಎಲೆಗಳ ರೆಕ್ಕೆಗಳು ಯಾವಾಗ ಕಂದು ಬಣ್ಣಕ್ಕೆ ತಿರುಗಿ ಒಣಗ್ಲಿಕ್ ಪ್ರಾರಂಭ ಆಗ್ತವೋ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವುದೋ ಒಂದು ಕೀಟ ಇಲ್ಲಿ ಬಾಧೆಗೆ ಮಾಡ್ತಾ ಇದೆ ಅಂತಂದ. ಸೊ ಅದಕ್ಕೆ ನೀವು ಇದರ ಬಾಧೆ ಸಾಮಾನ್ಯವಾಗಿ ಈ ಥ್ರಿಪ್ಸ್ ನುಸಿ ಬಾಧೆ ಹೂ ಮೊಗ್ಗು ಪ್ರಾರಂಭ ಆಗುತ್ತಲ್ಲ ಆ ಹಂತದಲ್ಲಿ ಇದು ಪ್ರಾರಂಭ ಆಗುತ್ತೆ. ಸೊ ನೀವು ಮುಂಜಾಗ್ರತೆ ಕ್ರಮವಾಗಿ ಹೂ ಮೊಗ್ಗು ಆದ ತಕ್ಷಣ ಯಾವ್ದಾದ್ರು ಒಂದು ಈ ಬೇವುಜನ್ಯ ಕೀಟನಾಶಕ ಇರ್ಬೋದು 5% ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡಿ ನಂತರ ಇದನ್ನ ಪ್ರತಿ 15 ದಿನಕ್ಕೆ ಅಂತರದಲ್ಲಿ ನೀವು ಸ್ಪ್ರೇ ಮಾಡಬೇಕು. ಮತ್ತೆ ಈ ನೀಲಿ ಬಣ್ಣದ ಬೆಳೆಯ ಎಷ್ಟು ಹೈಟ್ ಇರ್ತದೆ ಅದರ ಮೇಲೆ 1 ಮೀಟರ್ ಹೈಟ್ನಷ್ಟು ಈ ನೀಲಿ ಬಣ್ಣದ ಅಂಟಿನ ಬಲೆಗಳನ್ನ ನಿಲ್ಲಿಸಬೇಕು. ಈ ರೀತಿ ನಿಲ್ಲಿಸೋದ್ರಿಂದ ನೀವು ಸುಮಾರು ಒಂದು 60% ಈ ಪ್ರೌಢ ಹಂತದ ಕೀಟಗಳನ್ನ ನೀವು ಆಕರ್ಷಿಸಿ ಅವನ್ನ ಸಾಯಿಸಬಹುದು. ನಂತರ ಒಂದು ನೀವು ಮೊಗ್ಗು ಹಂತದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬೇವಿನ ಕಷಾಯವನ್ನ ಸ್ಪ್ರೇ ಮಾಡಿದೀರಾ ಮತ್ತೆ ಅಂಟಿನ ಬಲೆನು ನಿಲ್ಲಿಸಿದಿರ ನೀಲಿ ಬಣ್ಣದ, ಅಷ್ಟು ಮಾಡಿ ಕೂಡ ಮತ್ತೆ ಏನಾದ್ರು ಬಾಧೆ ಕಂಡು ಬಂದಲ್ಲಿ ನೀವು ಯಾವ್ದಾದ್ರು ಈ ರಸ ಇರುವ ಕೀಟಗಳ ಬಾಧೆಗೆ ಯೂಸ್ ಮಾಡತಕ್ಕಂತ ಕೀಟನಾಶಕಗಳಾದಂತ ಅಸ್ಟಾಂಪ್ರಿಡ್ ಇರ್ಬೋದು ಅಥವಾ ಥಯಾಮೆಥಾಕ್ಸಾಮ್ ಇರ್ಬೋದು ಪ್ರತಿ ಲೀಟರ್ನಿಗೆ 0.2 gram ನಂತೆ, ಅಥವಾ ಇಮ್ಡಾಕ್ಲೋಪ್ರಿಡ್ ಆದ್ರೆ ಪ್ರತಿ ಲೀಟರ್ ನೀರಿಗೆ 0.5 ml ನಷ್ಟು ಸಿಂಪಡಣೆ ಮಾಡೋದ್ರಿಂದ ಇವುಗಳ ನಿಯಂತ್ರಣವನ್ನ ಇಡಬಹುದು. ನಂತರ ಈ ಮೊಗ್ಗು ಕೊರೆಯ ಹುಳು, ಈ ರಸ ಹೀರುಳಲ್ಲದ್ರೆ ಮೊಗ್ಗು ಕೊರಕ ಹುಳ ಬಾಧೆನೂ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಕೂಡ ಮೊಗ್ಗು ಪ್ರಾರಂಭ ಆದ ತಕ್ಷಣ ಬರುತ್ತೆ. ಸೊ ಇಲ್ಲಿ ಎಲೆಗಳ ಮೇಲ್ಭಾಗದಲ್ಲಿ ತತ್ತಿಟ್ಟು ಹೊರೆ ಬರ್ತಕ್ಕಂತ ಮರಿ ಹುಳುಗಳು ಮೊದಲನೇದಾಗಿ ಎಲೆಗಳ ಮೇಲೆ ಪತ್ರ ಹರಿತನ್ನ ಕೆರೆದು ತಿಂತವೆ. ನಂತರ ಇವು ಈ ಮೊಗ್ಗನ್ನ ಕೊರೆದ್ಬಿಟ್ಟು ಒಳಗಡೆ ಸೇರಿ ಒಳಗಡೆ ಇರೋದೆಲ್ಲ ತಿಂದಾಕ್ತವೆ. ಅದರಿಂದ ಈ ಹೂವು ಆಗ್ಲಿಕ್ಕಿನ ಮುಂಚೆನೆ ಮೊಗ್ಗು ಹಂತದಲ್ಲೇ ಮೊಗ್ಗುಗಳು ಉದುರಲಿಕ್ಕೆ ಪ್ರಾರಂಭ ಆಗ್ತವೆ. ಈ ಸಮಯದಲ್ಲಿ ನೀವು ತಕ್ಷಣ ನೀವು ಎಲ್ಲರೂ ಬಾಧೆ ಅಲ್ಲಿ ಇಲ್ಲಿ ಕಂಡು ಅದು ಒಂದೇ ಸರಿಗೆ ನೀವು ಎಲ್ಲ ಬೆಳೆಗೂ ಆವರಿಸಿರೋದಿಲ್ಲ, ಪಕ್ಕದಲ್ಲಿ ಏನಾದ್ರು ಈ ತರಕಾರಿ ಬೆಳೆಗಳಾದಂತ ಟೊಮಾಟೊ ಅಥವಾ ಮೆಣಸಿನಕಾಯಿ ಇರ್ಬೋದು ಏನಾದ್ರು ಬೆಳೆದಿದ್ರೆ ಅದರ ಬಾಧೆ ಸಾಮಾನ್ಯವಾಗಿ ಕಂಡು ಬರುತ್ತೆ. ತಕ್ಷಣ ನೀವು ಅಲ್ಲಿ ಒಂದು ಸುತ್ತಲಿಗೂ ಏನಾದರೂ ನೀವು ಇದನ್ನ ಚೆಂಡು ಅಥವಾ ಏನಾದ್ರು ಒಂದು ಲೈನ್ ಹಾಕ್ಬೋದು, ಅದರಿಂದ ನೀವು ಎಲ್ಯೂತಿಸ್ ಗಿಡನ್ನ ಅಡಕರ್ಷಿಸಿ ಅವನ್ನ ಕೊಲ್ಬಹುದು. ಬಾಧೆ ಕಂಡು ಬಂದ ತಕ್ಷಣನೇ ನೀವು ಯಾವ್ದಾದ್ರು ಒಂದು ತತ್ತಿನಾಶಕ ಕೀಟನಾಶಕ ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರಪನ ಪಾಸ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 2 ml ಸಿಂಪಡಣೆ ಮಾಡೋದ್ರಿಂದ ತತ್ತಿಯನ್ನ ಕೊಲ್ಬಹುದು. ನಂತರ ಮರಿ ಹುಳು ಹಂತದಲ್ಲಿ ಯಾವ್ದಾದ್ರು ಒಂದು ಅಂತರ ಕೀಟನಾಶಕಗಳಾದಂತಹ ಈ ಸ್ಪರ್ಶ ಕೀಟನಾಶಕಗಳು ಪ್ರಮುಖವಾಗಿ ವಿನಾಲ್ ಪಾಸ್ ಇರ್ಬೋದು ಅಥವಾ ಪ್ರಪನ ಪಾಸ್ ಇರ್ಬೋದು ಅಥವಾ ಯಾವ್ದಾದ್ರು ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಇಮಾಮೆಕ್ಟಿನ್ ಬೆಂಜೋಯಿಟ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.4 gram ನಂತೆ ಸಿಂಪಡಣೆ ಮಾಡೋದ್ರಿಂದ ಇದರ ಬಾಧೆಯನ್ನ ನಾವು ಕಡಿಮೆ ಮಾಡಬಹುದು. ನಂತರ ಇನ್ನೊಂದು ಪ್ರಮುಖವಾದ ಹೂವಿನ ಬೆಳೆಯಲ್ಲಿ ಮಲ್ಲಿಗೆ ಹೂವು. ಈ ಮಲ್ಲಿಗೆ ಹೂವಿನಲ್ಲಿ ಪ್ರಮುಖವಾಗಿ ಈ ಮೊಗ್ಗು ಕೊರೆ ಹುಳು, ಅದನ್ನ ನಾವು ಬಡ್ ವರ್ಮ್ ಅಂತ ಏನ್ ಕರಿತೀವಿ, ಮೊಗ್ಗು ಕೊರೆ ಹುಳು ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಕೂಡ ಈ ಹೂ ಬಿಡುವ ಹಂತದಲ್ಲಿ ಪ್ರಾರಂಭವಾಗುತ್ತೆ. ಈ ಮರಿ ಹುಳುಗಳು ಎಲೆ ಮೇಲ್ಭಾಗದಲ್ಲಿ ಈ ಎಗ್ ತತ್ತಿಯಿಂದ ಹೊರಬಂದಂತಹ ಮರಿ ಹುಳುಗಳು ನೇರವಾಗಿ ಮೊಗ್ಗಿಗೆ ಹೋಗಿ ಮೊಗ್ಗಿನಲ್ಲಿ ಮೊಗ್ಗನ್ನ ಕೊರೆದು ಒಳಗಡೆ ಸೇರಿ ತಿನ್ನೋದ್ರಿಂದ ಈ ಮೊಗ್ಗುಗಳು ಉದುರುವುದನ್ನ ನೀವು ನೋಡಬಹುದು. ಮತ್ತೆ ಈ ಮೊಗ್ಗು ಕೊರತೆ ತಿನ್ನೋದಲ್ದೇನೆ ಈ ಮೊಗ್ಗು ಮತ್ತು ಎಲೆಗಳನ್ನ ಸೇರಿಸಿ ಗೂಡು ಕಟ್ಟಿ ಒಳಗಡೆನೂ ತಿಂತವೆ. ಇದು ಸೊ ಇದರಿಂದ ಮೊಗ್ಗುಗಳು ಉದುರಿ ಅವು ಹೂ ಅರಳದೆಲ್ಲ ಹಂಗೆ ಮಗ್ಗುನೆ ಉದುರ್ತಾವ. ಮಗ್ಗು ಕೊರೆ ಹುಳ ಬಾಧೆಯನ್ನ ನಿಯಂತ್ರಣದಲ್ಲಿಡ್ಲಿಕ್ಕೆ ನಾವು ಯಾವ್ದಾದ್ರು ಸ್ಪರ್ಶ ಕೀಟನಾಶಕಗಳಾದಂತಹ ಯಾವ್ದಾದ್ರು ಸ್ಪರ್ಶ ಕೀಟನಾಶಕಗಳಂತಹ ಕ್ಲೋರೋಪೈರಿಪಾಸ್ ಇರ್ಬೋದು ಅಥವಾ ಕ್ವಿನಾಲ್ಪಾಸ್ ಇರ್ಬೋದು ಅಥವಾ ಈ ಹೊಸ ಗುಂಪಿನ ಕೀಟನಾಶಕಗಳಾದಂತಹ ಇಮಾಮೆಕ್ಟಿನ್ ಮೆಂಜೋಯ್ಟ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.4 ಗ್ರಾಂನಂತೆ ಅಥವಾ ಕೊರಾಜಿನ್ ಇರ್ಬೋದು ಪ್ರತಿ ಲೀಟರ್ ನೀರಿಗೆ 0.5 ಮಿಲಿಲೀಟರ್ನಂತೆ ಸಿಂಪಡಣೆ ಮಾಡೋದ್ರಿಂದ ಇವುಗಳನ್ನು ನಿಯಂತ್ರಣದಲ್ಲಿಡ್ಬೋದು. ಮತ್ತೆ ಪ್ರಮುಖವಾಗಿ ಈ ಮಲ್ಲಿಗೆಯಲ್ಲಿ ಈ ಮೊಗ್ಗು ಕೊರೆ ಹುಳು ಅಲ್ಲದೇನೆ ಈ ಮೈಟ್ ನುಸಿ ಬಾಧೆ ಸಾಮಾನ್ಯವಾಗಿ ಈ ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾದ ವಾತಾವರಣದಲ್ಲಿ ಉಷ್ಣಾಂಶ ಹೆಚ್ಚಿದ್ದಂತಹ ಟೈಮ್ನಲ್ಲಿ ಮೈಟ್ ನುಸಿ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಸೊ ಈ ಮೈಟ್ ನುಸಿ ಬಾಧೆ ಒಳಗಾದಂತಹ ಈ ಮಲ್ಲಿಗೆ ಹೂನಲ್ಲಿ ಎಲೆಗಳು ಅವು ಕೆಳಗಡೆ ಎಲೆ ಕೆಳಭಾಗದಲ್ಲಿ ಕೂತು ಪ್ರೌಢ ಹಂತದ ಮತ್ತು ಅಪ್ಸರ ಕೀಟ ರಸ ಇರೋದ್ರಿಂದ ಎಲೆಗಳು ಕೆಳಮುಟ್ರು ಅಂತ ಅದನ್ನ ಕೆಳಮುಟ್ರು ಅಂತೀವಿ. ಅಂದ್ರೆ ಎಲೆಗಳು ಕೆಳಗಡೆ ಮುದುರ್ತವೆ ಮುದುರ್ಕೊಂತವೆ ಮುದುರ್ಕೊಂಡು ಆಮೇಲೆ ನೀವು ಕ್ರಮೇಣ ಈ ಒಂದು 15-20 ದಿನ ನೀವೇನಾದ್ರು ಅದನ್ನ ನಿರ್ವಹಣೆ ಮಾಡೋದು ನಿರ್ಲಕ್ಷ್ಯ ಮಾಡಿದ್ರೆ ಆ ಎಲೆಗಳ ಮೇಲ್ಭಾಗದಲ್ಲಿ ಒಂಥರ ವೈಟ್ ಪ್ಯಾಚಸ್ ನೋಡಬಹುದು. ಅದನ್ನ ನಾವು ಎರೇನಿಯಂ ಅಂತ ಕರಿತೀವಿ ಆ ಲಕ್ಷಣವನ್ನ. ಆ ಸಿಂಪ್ಟಮ್ಸ್ ನೀವು ಆ ಲಕ್ಷಣಗಳನ್ನ ನೀವು ಕಾಣಬಹುದು. ಸೊ ಈ ಮೈಟ್ ನುಸಿ ಬಾಧೆಯನ್ನ ತಡೆಗಟ್ಟಲಿಕ್ಕೆ ನೀವು ಸಾಮಾನ್ಯ ಚಾಟ್ನಿ ಏನಾದ್ರು ಮಾಡ್ತಾ ಇದ್ರೆ ಪ್ರೂನಿಂಗ್ ಮಾಡ್ತಾ ಇದ್ರೆ ಪ್ರೂನಿಂಗ್ ಮಾಡಿ ಹೊಸ ಚಿಗರಿ ಏನ್ ಬಂದಿರುತ್ತೆ ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ನೀವು ಮುಂಜಾಗ್ರತೆ ಕ್ರಮವಾಗಿ ಪ್ರತಿ ಲೀಟರ್ ನೀರಿಗೆ ಈ ಡೈಕೋಫಾಲ್ ಇರ್ಬೋದು 2.5 ಮಿಲಿಲೀಟರ್ನಂತೆ ಇರ್ಬೋದು ಅಥವಾ ಈ ಹೊಸ ಗುಂಪಿನ ಈ ನುಸಿ ನಾಶಕಗಳಾದಂತಹ ಪೆನಜಾಕ್ವಿನ್ ಇರ್ಬೋದು ಪ್ರತಿ ಲೀಟರ್ನಿಗೆ 1.5 ಮಿಲಿಲೀಟರ್ನಂತೆ ಅಥವಾ ಪ್ರೊಪರ್ಗೇಟ್ ಇರ್ಬೋದು ಪ್ರತಿ ಲೀಟರ್ನಿಗೆ 2 ಮಿಲಿಲೀಟರ್ನಂತೆ ಅಥವಾ ಸ್ಪೈರೋಮೆಸಿಪೆನ್ ಇರ್ಬೋದು ಪ್ರತಿ ಲೀಟರ್ಗೆ 0.5 ಮಿಲಿಲೀಟರ್ನಂತೆ ಸಿಂಪಡಣೆ ಮಾಡೋದ್ರಿಂದ ಮೈಟ್ ನುಸಿ ಬಾಧೆಯನ್ನ ನೀವು ಮಲ್ಲಿಗೆ ಹೂನಲ್ಲಿ ತಡೆಗಟ್ಟಬಹುದು. ಒಟ್ಟಾರೆಯಾಗಿ ಹೇಳಬಹುದಂದ್ರೆ ನಮ್ಮ ರೈತ ಬಾಂಧವರ ತರಕಾರಿ ಬೆಳೆಗಳಿರ್ಲಿ ಹಣ್ಣಿನ ಬೆಳೆಗಳಿರ್ಲಿ ಅಥವಾ ಹೂವಿನ ಬೆಳೆಗಳಿರ್ಲಿ ತಾವು ಬೆಳೆದಂತ ಬೆಳೆ ಸರಿಯಾಗಿ ಒಳ್ಳೆ ಇಳುವರಿ ಕೊಡಬೇಕು ಮತ್ತೆ ಬೆಳೆದಂತ ಬೆಳೆಗೆ ಒಳ್ಳೆ ದರ ಸಿಗಬೇಕು ಅಂದ್ರೆ ಈ ಒಂದು ರೋಗ ಮತ್ತು ಕೀಟಗಳ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಇದುವರೆಗೂ ತಾವು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟರೆ ಯಾವ ಬೆಳೆಗಳಲ್ಲಿ ಯಾವ ಕೀಟಗಳು ಬರ್ತವೆ ಅವನ್ನ ಹೇಗೆ ನಿರ್ವಹಣೆ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಬಹುದು ಮತ್ತು ಒಳ್ಳೆ ದರನೂ ಸಿಗುತ್ತೆ ಅಂತ ತಿಳಿಸಿಕೊಟ್ರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುಪ್ರಿ, ಇದುವರೆಗೂ ಹಣ್ಣು ಹಾಗೂ ಹೂವಿನ ಬೆಳೆಗಳಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಹಿರಿಯೂರು ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಗಣೇಶ್ ಹಾಲಿಕಟ್ಟೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೂ ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಅಲ್ಲವಾ, ನೀ ಏನ್ ಮಾಡ್ಲಿತ್ತಿದೆ ಅಂತೀನಿ? ಬಾಂಡಿ ತೊಳೆದ ನೀರು, ಬಟ್ಟಿ ಒಗೆದ ನೀರೆಲ್ಲ ಜನ ಓಡಾಡೋ ರೋಡ್ ನಾಗ ಬಿಟ್ಟಿಯಲ್ಲ. ಬಿಡಪ್ಪ, ಬಿಸಿಲಿಗೆ ಒಣಗಿ ಹೋಗ್ತದೆ. ನೀ ಯಾಕೆ ಚಂತಿ ಮಾಡ್ತಿ ಬಿಡು. ಹಿಂಗ್ಯಾಕಂತಿ? ಆ ಬಚ್ಚಲ್ ನೀರು ಹಿಂಗ್ ಗುಂಡಾಗ ಬಿಟ್ರ ನಿನ್ ಮನಿ ಮುಂದ ಸ್ವಚ್ಛ ಇರ್ತದ. ಅದಕ್ಕೆಲ್ಲ ರೊಕ್ಕ ಬಹಳ ಬೇಕಲ್ಲ. ಇದಕ್ಕ ಪಂಚಾಯತಿ ಒಳಗ ರೊಕ್ಕದ ನೆರವು ಸಿಗ್ತದ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ರೈತರಿಗೆ ಸಲಹೆ. ರೈತ ಬಾಂಧವರೇ, 21-22 ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೃಷಿ ಪ್ರಶಸ್ತಿಗಾಗಿ ಬೆಳೆ ಸ್ಪರ್ಧೆಗಾಗಿ ಭಾಗವಹಿಸಲು ಇಚ್ಛಿಸುವ ನಮ್ಮ ರೈತರುಗಳು ಅರ್ಜಿಗಳನ್ನು ಹಾಕಬಹುದು. ಎಲ್ಲಾ ಮಟ್ಟಗಳಿಗೂ ಅಂದರೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೃಷಿ ಪ್ರಶಸ್ತಿಗೆ ಅನ್ವಯಿಸುವಂತೆ ನಿಗದಿತ ನಮೂನೆಯಲ್ಲಿ ಒಂದೇ ಅರ್ಜಿಯನ್ನು ಸಲ್ಲಿಸಬೇಕು. ಪ್ರವೇಶ ಶುಲ್ಕ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ವರ್ಗದ ರೈತರಿಗೆ ₹25 ಪ್ರವೇಶ ಶುಲ್ಕ ಇರುತ್ತೆ. ಸಾಮಾನ್ಯ ವರ್ಗದ ರೈತರಿಗೆ ₹100 ಪ್ರವೇಶ ಶುಲ್ಕ ಇರುತ್ತೆ. 2021-22 ಸಾಲಿನ ಹಿಂಗಾರು ಹಂಗಾಮಿನ ಬೆಳೆ ಸ್ಪರ್ಧೆಗೆ ರೈತರು ಅರ್ಜಿ ಸಲ್ಲಿಸಲು ಇದೇ ತಿಂಗಳ ಅಂದರೆ ನವೆಂಬರ್ 30 ಕೊನೆಯ ದಿನಾಂಕವಾಗಿರುತ್ತೆ. ಸ್ಪರ್ಧಿಸಬಹುದಾದ ಬೆಳೆಯ ವಿವರಗಳು, ಅರ್ಜಿ ನಮೂನೆ ಮತ್ತಿತರ ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ವಿಸ್ತರಣಾ ಕಾರ್ಯಕರ್ತರನ್ನಾಗಲಿ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನಾಗಲಿ ಸಂಪರ್ಕಿಸಲು ಕೋರಲಾಗಿದೆ. ಇನ್ನು ಪೀಡೆನಾಶಕಗಳ ಸುರಕ್ಷಿತ ಬಳಕೆಯ ವಿಧಾನಗಳು ಏನಪ್ಪ ಅಂದ್ರೆ ಶೇಖರಣೆ ಯಾವ ರೀತಿ ಮಾಡಬೇಕು ಅನ್ನೋದು. ಪೀಡೆನಾಶಕಗಳನ್ನು ಆಹಾರ ಪದಾರ್ಥಗಳ ಜೊತೆಗೆ ಶೇಖರಣೆ ಮಾಡಬಾರದು. ಮಕ್ಕಳ ಕೈಗೆ ಸಿಗುವ ಹಾಗೆ ಅದನ್ನು ಇಡಬಾರದು. ಬಳಸಿ ಉಳಿದ ಕೀಟನಾಶಕಗಳನ್ನು ಅದೇ ಡಬ್ಬಿ ಅಥವಾ ಬಾಟಲಿಗಳಲ್ಲಿ ಇಡಬೇಕು. ಇನ್ನು ಸಿಂಪರಣಾ ದ್ರಾವಣದ ತಯಾರಿಕೆ ಹೇಗೆ ಅಂದ್ರೆ ರಾಸಾಯನಿಕ ಬಳಸುವ ಮುನ್ನ ಉಪಯೋಗಿಸುವ ವಿಧಾನದ ಬಗ್ಗೆ ಮಾಹಿತಿಯನ್ನು ಓದಿ ತಿಳಿಯಬೇಕು. ಕೀಟನಾಶಕ ದ್ರಾವಣವನ್ನು ಬರಿಗೈಯಿಂದ ಮುಟ್ಟಬಾರದು. ರಾಸಾಯನಿಕಗಳನ್ನು ನೀರಿನಲ್ಲಿ ಬೆರೆಸಲು ಪ್ರತ್ಯೇಕವಾದ ಬಕೆಟ್ ಅಥವಾ ಡ್ರಮ್ಗಳನ್ನು ಬಳಸಬೇಕು. ಸಿಂಪರಣೆ ಯಾವ ರೀತಿ ಮಾಡಬಹುದು ಅಂದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಸಿಂಪರಣೆ ಮಾಡುವುದು ಉತ್ತಮ. ಚಿಕ್ಕ ಮಕ್ಕಳು, ಮೈ ಮೇಲೆ ಗಾಯ ಇರುವವರು ಅಥವಾ ಅನಾರೋಗ್ಯದಿಂದ ಬಳಲುವವರನ್ನು ಸಿಂಪರಣಾ ಕ್ರಿಯೆಯಲ್ಲಿ ತೊಡಗಿಸಬಾರದು. ಮೈ ಮೇಲೆ ರಾಸಾಯನಿಕ ಬೀಳದ ಹಾಗೆ ನಾವು ಸಿಂಪರಣೆ ಮಾಡಬೇಕಾಗುತ್ತೆ. ನಾಜಲ್ ಕಟ್ಟಿಕೊಂಡ್ರೆ ಬಾಯಿಯಿಂದ ಅದನ್ನು ಹೂದಿ ಸರಿಪಡಿಸಲು ಪ್ರಯತ್ನ ಮಾಡಬೇಡಿ. ಸಂಪೂರ್ಣ ಮೈ ಮುಚ್ಚುವ ಹಾಗೆ ಕೋಟು, ಕನ್ನಡಕ, ಕೈಚೀಲಗಳನ್ನು ಮತ್ತು ಬೂಟುಗಳನ್ನು ಧರಿಸಿರಬೇಕು. ಸಿಂಪಡಿಸುವಾಗ ಊಟ ಮಾಡಬಾರ್ದು ಮತ್ತೆ ಧೂಮಪಾನನು ಮಾಡಬಾರದು. ಸಿಂಪರಣೆ ನಂತರ ಏನು ಒಂದು ಕ್ರಮಗಳನ್ನು ಅನುಸರಿಸಬೇಕು ಅಪ್ಪ ಅಂದ್ರೆ, ಸಿಂಪರಣಾ ಉಪಕರಣಗಳನ್ನು ನೀರಿನಿಂದ ತೊಳೆದಿಡಬೇಕು. ಬಾವಿಯಲ್ಲಿ ಅಥವಾ ಕೆರೆ ಕಟ್ಟೆಗಳಲ್ಲಿ ಅಥವಾ ಕಾಲುವೆಗಳಲ್ಲಿ ಅವುಗಳನ್ನು ತೊಳಿಬಾರದು. ಖಾಲಿ ಪೀಡನಾಶಕ ಏನು ಡಬ್ಬಗಳ ಅಥವಾ ಬಾಟಲಿಗಳೇನು ಇರ್ತಾವಲ್ಲ ಅವುಗಳನ್ನು ಜಜ್ಜಿ ಮಣ್ಣಿನಲ್ಲಿ ಮುಚ್ಚಿಡಬೇಕು. ಬಳಸಿ ಉಳಿದ ಸಿಂಪರಣ ದ್ರಾವಣವನ್ನು ಶೇಖರಿಸಿ ಇಡಬಾರದು. ಸಿಂಪರಣೆ ನಂತರ ಚೆನ್ನಾಗಿ ಸ್ನಾನ ಮಾಡಿ ಬಟ್ಟೆ ಬದಲಾವಣೆ ಮಾಡಬೇಕು. ಸಿಂಪಡಿಸಿದ ಪ್ರದೇಶದಲ್ಲಿ ಜಾನುವಾರುಗಳನ್ನು ಅಂದ್ರೆ ದನ ಕರುಗಳನ್ನು ಅಥವಾ ಕುರಿ ಮೇಕೆಗಳನ್ನು ಮೇಯಲು ಬಿಡಬಾರದು. ಸಿಂಪಡಿಸಿದ ಯಾವುದೇ ಪದಾರ್ಥಗಳನ್ನು ಸುರಕ್ಷಿತ ಅವಧಿ ಮುಗಿಯುವವರೆಗೆ ಸೇವಿಸಲು ಬಿಡಬಾರದು. ಅಂದ್ರೆ ಸಿಂಪರಣೆಯ ನಂತರ ಕನಿಷ್ಠ 10-12 ದಿನಗಳವರೆಗೆ ಬೆಳೆಯನ್ನು ಕಟಾವು ಮಾಡಬಾರದು ಮತ್ತು ಹಣ್ಣು ಕಾಯಿಗಳಿದ್ರೆ ಅವುಗಳನ್ನು ಕೀಳಬಾರದು. ಇನ್ನು ಪ್ರಥಮ ಚಿಕಿತ್ಸೆ, ಮೈ ಮೇಲೆ ಅಥವಾ ಕಣ್ಣಲ್ಲಿ ರಾಸಾಯನಿಕ ಬಿದ್ದಲ್ಲಿ ತಕ್ಷಣ ಹೆಚ್ಚು ನೀರು ಬಳಸಿ ತೊಳೆದುಕೊಳ್ಬೇಕು. ರಾಸಾಯನಿಕಗಳನ್ನು ಸೇವಿಸಿದ್ದ ಪಕ್ಷದಲ್ಲಿ ತಕ್ಷಣ ವಾಂತಿ ಮಾಡಿಸಬೇಕು. ನಂತರ ರೋಗಿಯನ್ನು ವೈದ್ಯರ ಬಳಿ ಕರೆದುಕೊಂಡು ಹೋಗಬೇಕು. ರಾಸಾಯನಿಕದ ಡಬ್ಬ ಅಥವಾ ಬಾಟಲ್ ಅನ್ನು ವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಬೇಕು. ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಂದ್ರೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ರೈತ ಸಹಾಯವಾಣಿ ಕೇಂದ್ರ 1800-4255-3553 ಇಲ್ಲವೇ ಕಿಸಾನ್ ಕರೆ ಕೇಂದ್ರಕ್ಕೆ ಉಚಿತ ಕರೆ ಮಾಡಬಹುದು. ಇದುವರೆಗೂ ಪ್ರಕಟಣೆಯನ್ನ ರೈತರಿಗೆ ಸಲಹೆಯನ್ನ ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ಇನ್ನು ಮುಂದೆ ಕಡಲೆ ಬೆಳೆಯಲ್ಲಿ ನಿರ್ವಹಣಾ ತಾಂತ್ರಿಕತೆಗಳ ಕುರಿತು ಮಾಹಿತಿಯನ್ನ ಕೇಳೋಣ. ಹಿಂಗಾರು ಹಂಗಾಮು ಆರಂಭವಾಗಿದ್ದು ದಾವಣಗೆರೆ ಜಿಲ್ಲೆಯಾದ್ಯಂತ ಕಡಲೆ ಬೆಳೆ ಬೆಳವಣಿಗೆಯಿಂದ ಕಾಯಿ ಕಟ್ಟುವ ಹಂತದಲ್ಲಿದೆ. ಈ ಸಮಯದಲ್ಲಿ ರೈತರು ಕೆಲವು ನಿರ್ವಹಣಾ ತಾಂತ್ರಿಕತೆಗಳನ್ನು ಅಳವಡಿಸಿಕೊಳ್ಳುವುದು ಹೆಚ್ಚಿನ ಇಳುವರಿ ಪಡೆಯಲು ಸಹಕಾರಿಯಾಗುತ್ತದೆ. ಕಡಲೆ ಬೆಳೆ 30-40 ದಿನಗಳ ಬೆಳೆಯಿದ್ದಾಗ ಕುಡಿಯನ್ನು ಚಿವುಟುವುದರಿಂದ ಕವಲುಗಳ ಸಂಖ್ಯೆ ಹೆಚ್ಚಾಗಿ ಹೆಚ್ಚಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಬಿತ್ತನೆಯಾದ 35 ದಿನಗಳ ನಂತರ ನ್ಯಾಪ್ತಾಲಿಕ್ ಅಸಿಟಿಕ್ ಆಸಿಡ್ NAA ಇದನ್ನು 20 PPM ಅನ್ನು 100 ಲೀಟರ್ ನೀರಿಗೆ 2 ಮಿಲಿ ಬೆರೆಸಿ ಬೆಳೆಗೆ ಸಿಂಪಡಿಸುವುದರಿಂದ ಬೆಳೆ ಸದೃಢ ಆರೋಗ್ಯಕರ ಬೆಳವಣಿಗೆ ಹೊಂದುತ್ತದೆ. ಬಿತ್ತನೆಯಾದ 35 ದಿನಗಳ ನಂತರ ಸಸ್ಯವರ್ಧಕವಾದ ಟ್ರೈಕೂಟಿನಾಲ್ 1 ಮಿಲಿಯನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆ ಹೆಚ್ಚುವುದು. ಸಾವಯವ ರೈತರು ಬೀಜಾಮೃತ ಸಿಂಪರಣೆ ಕೈಗೊಳ್ಳಬಹುದು. ಕಾಯಿ ಕೊರಕದ ಬಾಧೆ ಕಂಡುಬಂದಲ್ಲಿ 1-1.5 ಮಿಲಿಯನ್ನು ಅಜಾಡಿರೆಕ್ಟಿನ್ ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ ಅಥವಾ 0.5 ಗ್ರಾಂ ಇಮಾಮೆಕ್ಟಿನ್ ಬೆಂಜೊಯೆಟ್ 5 SG ಅಥವಾ 0.2-0.4 ಮಿಲಿಲೀಟರ್ ಕ್ಲೋರಂಟ್ರಿ ನಿಲಿಪೋಲ್ ಅನ್ನು 18.5 SC ಅನ್ನು 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ನಿರ್ವಹಣಾ ಕ್ರಮವಾಗಿ ಜಮೀನಿನಲ್ಲಿ ಕವಲುಡೆದ ಕೊಂಬೆಗಳನ್ನು ನೆಟ್ಟು ಜಮೀನಿನಲ್ಲಿ ಹಾಗೂ ಸುತ್ತಲೂ ಮಂಡಕ್ಕಿ ಅಥವಾ ಅನ್ನವನ್ನು ಚೆಲ್ಲುವುದರಿಂದ ಪಕ್ಷಿಗಳು ಆಕರ್ಷಿತವಾಗಿ ರೆಂಬೆ ಮೇಲೆ ಕುಳಿತುಕೊಳ್ಳುತ್ತವೆ, ಹಾಗೆ ಬೆಳೆಯಲ್ಲಿರುವ ಕೀಟಗಳನ್ನು ಹಿಡಿದು ತಿನ್ನುತ್ತವೆ. ಈ ನಿರ್ವಹಣಾ ಕ್ರಮಗಳನ್ನು ಅನುಸರಿಸುವುದರಿಂದ ಕಡಲೆಯಲ್ಲಿ ನಿರೀಕ್ಷಿತ ಇಳುವರಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಮೊದಲ ಸುತ್ತಿನ ಕೋವಿಡ್ ಲಸಿಕೆ ಪಡೆದ ನಂತರ ಎರಡನೇ ಸುತ್ತಿನ ಲಸಿಕೆ ಪಡೆಯಲು ಏಕೆ ನಿರ್ಲಕ್ಷ್ಯ? ಕಡೆಗಣಿಸದಿರಿ ಎರಡನೇ ಸುತ್ತಿನ ಕೋವಿಡ್ ಲಸಿಕೆ. ಇದು ಮನುಕುಲಕ್ಕೆ ವೈದ್ಯ ವಿಜ್ಞಾನದ ಕಾಣಿಕೆ. ಎರಡನೇ ಸುತ್ತಿನ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಯುದ್ಧದ ಗೆಲುವು. ಕೋವಿಡ್ಗೆ ಇದು ವಜ್ರ ಕವಚ. ಇದರೊಂದಿಗೆ ಗೆಲುವು ಖಚಿತ. ಕೋವಿಡ್ ಸೋಂಕು ಕಡಿಮೆಯಾಗುವುದು ನೀವು ಜಾಗ್ರತೆಯಿಂದ ಇದ್ದಾಗ ಮಾತ್ರ. ಮಾಸ್ಕ್ ಧರಿಸಿ, ಸ್ವಚ್ಛತೆ ಪಾಲಿಸಿ, ಅಂತರ ಕಾಪಾಡಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧವರೇ, ಇದೀಗ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ವರದಿಯನ್ನು ಆಲಿಸೋಣ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಹೀಗಿದೆ. ಸಜ್ಜೆ ಕನಿಷ್ಠ 1658 ಗರಿಷ್ಠ 1661 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ 1156-1729 ರೂಪಾಯಿಗಳು. ರಾಗಿ ಹೈಬ್ರಿಡ್ 1674 ರಿಂದ 1821 ರೂಪಾಯಿ. ಚಳ್ಳಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನೆಲಗಡಲೆ, ಶೇಂಗಾ ಗೆಜ್ಜೆ 2009 ರಿಂದ 6862 ರೂಪಾಯಿ. ಸೂರ್ಯಕಾಂತಿ ಪ್ರಭೇದ ಸೂರ್ಯಪಾನ ಇದರ ಬೆಲೆ ಕನಿಷ್ಠ 4871 ರಿಂದ ಗರಿಷ್ಠ 5291 ರೂಪಾಯಿ. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಲಸಂದಿ ಕಾಯಿ 2800 ರಿಂದ 3200 ರೂಪಾಯಿ, ಸೇಬು 6000 ರಿಂದ ಗರಿಷ್ಠ 6500 ರೂಪಾಯಿ, ಬೂದುಕುಂಬಳಕಾಯಿ 800 ರಿಂದ 1200 ಆದರೆ ಬಾಳೆಹಣ್ಣಲ್ಲಿ ಏಲಕ್ಕಿ ಬಾಳೆ 3500 ರಿಂದ 4000 ರೂಪಾಯಿ, ಬಾಳೆಹಣ್ಣಿನಲ್ಲಿ ಪಚ್ಚಬಾಳೆ 800 ರಿಂದ 1000 ರೂಪಾಯಿ, ಹುರುಳಿಕಾಯಿ 3500 ರಿಂದ ಗರಿಷ್ಠ 4000 ರೂಪಾಯಿಗಳು, ಬೀಟ್ರೋಟ್ ಕನಿಷ್ಠ 1600 ರಿಂದ 2100 ರೂಪಾಯಿ, ಹಾಗಲಕಾಯಿ 2300 ರಿಂದ ಗರಿಷ್ಠ 2800 ರೂಪಾಯಿ, ಸೋರೆಕಾಯಿ 1700 ರಿಂದ 2000 ರೂಪಾಯಿ, ಬದನೆಕಾಯಿ 2100 ರಿಂದ 2400 ರೂಪಾಯಿ, ಗೋರಿಕಾಯಿ 2700 ರಿಂದ ಗರಿಷ್ಠ 3200 ರೂಪಾಯಿ, ಎಲೆಕೋಸು 500 ರಿಂದ 800 ರೂಪಾಯಿ, ದಪ್ಪ ಮೆಣಸಿನಕಾಯಿ ಕನಿಷ್ಠ 3500 ರಿಂದ ಗರಿಷ್ಠ 4000 ರೂಪಾಯಿ, ಕ್ಯಾರೆಟ್ 2800 ರಿಂದ 4000 ರೂಪಾಯಿ, ಹೂಕೋಸು 1500 ರಿಂದ 1800. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಆಲಿಸುತ್ತಿರುವಿರಿ. ಈಗ ಸಪೋಟ 2000 ರಿಂದ 2800, ತೆಂಗಿನಕಾಯಿ ಪ್ರತಿ ಸಾವಿರಕ್ಕೆ 13000 ರಿಂದ 14000 ರೂಪಾಯಿ, ಸೌತೆಕಾಯಿ 1200 ರಿಂದ 1500, ನುಗ್ಗೆಕಾಯಿ 10000 ರಿಂದ 12000 ರೂಪಾಯಿ, ಬೆಳ್ಳುಳ್ಳಿಯ ದರ 3800 ರಿಂದ 4000 ರೂಪಾಯಿಗಳಾದರೆ ಅವರೆಕಾಯಿಯ ದರ ಕನಿಷ್ಠ 3200 ರಿಂದ 3600 ರೂಪಾಯಿಗಳು. ಇನ್ನು ಹಸಿರು ಮೆಣಸಿನಕಾಯಿ 1100 ರಿಂದ 1500 ರೂಪಾಯಿ, ಕರಬೂಜ 1200 ರಿಂದ 1400 ರೂಪಾಯಿಗಳು. ಇನ್ನು ನವಿಲುಕೋಸು 1300 ರಿಂದ 1600, ಬೆಂಡೆಕಾಯಿ ಕನಿಷ್ಠ 3800 ರಿಂದ 4200 ರೂಪಾಯಿ, ನಿಂಬೆಹಣ್ಣು 2100 ರಿಂದ 2300 ರೂಪಾಯಿ, ಮೆಕ್ಕೆಜೋಳ 1500 ರಿಂದ ಗರಿಷ್ಠ 1705 ರೂಪಾಯಿಗಳು, ಮೂಸಂಬಿ ಕನಿಷ್ಠ 2000 ರಿಂದ 3000 ರೂಪಾಯಿಗಳು, ಈರುಳ್ಳಿ 300 ರಿಂದ 2000 ರೂಪಾಯಿ, ಕಿತ್ತಳೆ 2000 ರಿಂದ 2500 ರೂಪಾಯಿ, ಭತ್ತ 1505 ರಿಂದ 2110 ರೂಪಾಯಿಗಳು, ಪಪ್ಪಾಯಿ 1500 ರಿಂದ 2000 ರೂಪಾಯಿಗಳಾದರೆ ಅನಾನಸ್ ಕೂಡ 1500 ರಿಂದ 2000 ರೂಪಾಯಿಗಳಾಗಿದೆ. ದಾಳಿಂಬೆ 3000 ರಿಂದ ಗರಿಷ್ಠ 4000 ರೂಪಾಯಿಗಳು, ಆಲೂಗಡ್ಡೆ 2000 ರಿಂದ 2300 ರೂಪಾಯಿ, ಮೂಲಂಗಿ 2500 ರಿಂದ 3000 ರೂಪಾಯಿ, ರಾಗಿ 1700 ರಿಂದ 2100 ರೂಪಾಯಿ, ಹೀರೆಕಾಯಿ 3500 ರಿಂದ 4000 ರೂಪಾಯಿಗಳು, ಸೀಮೆ ಬದನೆಕಾಯಿ 1500 ರಿಂದ 1800 ರೂಪಾಯಿ, ಸೀತಾಫಲ 2000 ರಿಂದ 2500 ರೂಪಾಯಿಗಳಾದರೆ ಸುವರ್ಣಗಡ್ಡೆ 2500 ರಿಂದ 3000 ರೂಪಾಯಿಗಳು, ಸಿಹಿಗೆಣಸು 1200 ರಿಂದ ಗರಿಷ್ಠ 1600 ರೂಪಾಯಿಗಳು, ತೊಗರಿಕಾಯಿ 5000 ರಿಂದ 6000 ರೂಪಾಯಿಗಳು, ತೊಂಡೆಕಾಯಿ 2700 ರಿಂದ 3000 ರೂಪಾಯಿಗಳು, ಟೊಮ್ಯಾಟೊ 3600 ರಿಂದ 4000 ರೂಪಾಯಿ, ಕಲ್ಲಂಗಡಿ 1400 ರಿಂದ 1600 ರೂಪಾಯಿ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳಿದಿರಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಂಹ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ ಆಂಖ್ ಕಾನ್ ನಾಕ್ ಮುಂಹ ನಾ ಛುಯೆ ಆಪಸ್ ಮೇ ದೋ ಗಜ್ ಕಿ ದೂರಿ ಬನಾಯೆ ರಖೆ मास्क और दो गज की दूरी के मंत्र को